ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಪ್ರೀತಿಯ ಕೇಳುಗರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಫಾಲ್ ಆರ್ಮಿ ವರ್ಮ್ ಕೀಟದ ಸಮಗ್ರ ನಿರ್ವಹಣೆ ಈ ಕುರಿತು ಸಂವಾದ ಭಾಗವಹಿಸುತ್ತಾರೆ ಹಾಸನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆ ಮಧುಸೂದನ್ ಹಾಗೂ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಕೀಟ ತಜ್ಞರಾದ ಡಾ ಬಿಎಸ್ ಬಸವರಾಜ್. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ. ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ. ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ. ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು. ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು. ಅಶೋಕ, ನೀವಾ? ಪುಟ್ಟಿ ಆಗಿದ್ದಾಳೆ ಶಾರದಾ. ಪುಟ್ಟಿ ತುಂಬಾ ಚೆನ್ನಾಗಿದ್ದಾಳೆ, ಈಗ ಮಲಗಿದ್ದಾಳೆ. ಅಯ್ಯೋ, ರಾತ್ರಿ ಹೊತ್ತು ಪುಟ್ಟಿನ ಸೊಳ್ಳೆ ಪರದೆ ಇಲ್ಲದೆ ಮಲಗಿಸಿದ್ಯಾ? ಅಕ್ಕ, ಅವಳು ಹಾಲು ಮಲ್ಕೋತಾಳೆ. ಗಮನವಿಡು, ಈ ಚಿಕ್ಕ ನಿರ್ಲಕ್ಷ್ಯತನ ಮಲೇರಿಯಾದಂತ ದೊಡ್ಡ ಕಾಯಿಲೆಗೆ ಕಾರಣ ಆಗ್ಬೋದು. ಈ ಎಚ್ಚರಿಕೆ ನಿಮ್ಗಾಗಿಯೂ ಇದೆ. ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಮನೆ ಅಕ್ಕಪಕ್ಕದಲ್ಲಿ ನೀರು ನಿಲ್ಲಲು ಬಿಡದಿರಿ. ಮಲಗುವಾಗ ಯಾವಾಗಲೂ ಸೊಳ್ಳೆ ಪರದೆಯನ್ನು ಬಳಸಿ. ಮನೆಯಲ್ಲಿ ಸೊಳ್ಳೆ ಹೊಡೆಯುವ ಔಷಧಿಯನ್ನು ಸಿಂಪಡಿಸಿ. ನೀವು ಜೊತೆಯಾದಾಗ ಮಲೇರಿಯಾವನ್ನ ಓಡಿಸಬಹುದು. ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿಯ ವತಿಯಿಂದ ಸಾರ್ವಜನಿಕರ ಹಿತಕ್ಕಾಗಿ ಪ್ರಕಟಣೆ. ಮಧುಸೂದನ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಡಾಕ್ಟರ್ ಬಸವರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ರು ಇವತ್ತು ಫಾಲ್ ಆರ್ಮಿ ವರ್ಮ್ ಅಥವಾ ಕನ್ನಡದಲ್ಲಿ ಲದ್ದಿ ಹುಳು ಅಂತ ನಾವೇನ್ ಕರಿತೀವಲ್ಲ, ಈ ಕೀಟದ ಸಮಗ್ರ ಹತೋಟಿ ವಿಧಾನಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಈಗಾಗಲೇ ಮುಸುಕಿನ ಜೋಳದ ಬೆಳೆ ಏನು ಬಿತ್ತನೆ ಆಗಿದೆ, ಈ ಬೆಳೆ ಮೇಲೆ ಈ ಕೀಟದ ಬಾಧೆ ಆರಂಭ ಆಗಿದೆ ಅನ್ನೋ ವಿಚಾರ ತಮಗೂ ಕೂಡ ತಿಳಿದಿದೆ. ಈಗಾಗಲೇ ಇಲಾಖೆ ವತಿಯಿಂದ ತಾವು ರೈತರ ಜಮೀನುಗಳಿಗೂ ಕೂಡ ಹೋಗಿದ್ದೀರಿ, ನೋಡಿದ್ದೀರಿ. ಹಾಗೆ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳನ್ನೂ ಕೂಡ ತಂಡವಾಗಿ ಮಾಡಿ ಕರ್ಕೊಂಡು ಹೋಗಿದ್ದೀರಿ. ಆರಂಭದಲ್ಲಿ ಇಲಾಖೆ ಯಾವ ರೀತಿ ಕ್ರಮಗಳನ್ನು ಮಾಡ್ತಾ ಇದೆ? ಮಧುಸೂದನ್ ಅವರೇ ತಾವೇ ವಿಚಾರವನ್ನು ಆರಂಭ ಮಾಡಿ. ಸರ್, ನಾವು ಈ ಒಂದು ಮುಸುಕಿನ ಜೋಳದ ಬಗ್ಗೆ ಹೇಳಬೇಕು ಅಂದ್ರೆ, ಜಿಲ್ಲೆಯಲ್ಲಿ ಸುಮಾರು 82-90,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಮುಸುಕಿನ ಜೋಳ ಬೆಳೆನ ಬೆಳೀತಾರೆ. ಸೊ ಮುಖ್ಯವಾಗಿ ನಮಗೆ ಈ ಮೇ ಮೊದಲನೇ ಮತ್ತು ಎರಡನೇ ವಾರದಿಂದ ಅದರ ಬಿತ್ತನೆ ಸ್ಟಾರ್ಟ್ ಆಗುತ್ತೆ. ಸೊ ಎರಡನೇ ವಾರದಿಂದ ಹಿಡಿದು ನಮಗೆ ಆಗಸ್ಟ್ ಕೊನೆಯ ವಾರದವರೆಗೆ ಎಲ್ಲಿ ನಮ್ಮ ಆಲೂಗೆಡ್ಡೆ ಮತ್ತೆ ಕೆಲವು ದ್ವಿದಳ ಧಾನ್ಯಗಳನ್ನ ತೆಗೆದು ಈ ಒಂದು ಮುಸುಕಿನ ಜೋಳನ ಹಾಕ್ತಕ್ಕಂತ ಒಂದು ರೈತರು ಈ ಒಂದು ಪ್ರದೇಶದಲ್ಲಿ ನಮಗೆ ಕಂಡು ಬರ್ತಾರೆ. ಮುಖ್ಯವಾಗಿ ನಮಗೆ ಕೊನೆ ಭಾಗದಲ್ಲಿ ಅಂತಂದ್ರೆ ಈ ನಮಗೆ ದುದ್ದ ಭಾಗದಲ್ಲಿ ಈ ಆಲೂಗೆಡ್ಡೆ ನಂತರ ಈ ಮುಸುಕಿನ ಜೋಳ ಬರೋದು ಸಾಮಾನ್ಯ. ಜಿಲ್ಲೆಯಲ್ಲಿ ಏನು 90,000 ಹೆಕ್ಟೇರ್ ಮುಸುಕಿನ ಜೋಳ ಈ ವರ್ಷನೂ ನಾವು ಅನ್ಕೊಂಡಿದೀವಿ. ಆದ್ರೆ ಈ ವರ್ಷ ಏನಾಗಿದೆ, ಈ ಪೂರ್ವ ಮುಂಗಾರಲ್ಲಿ ಒಂದು ಉತ್ತಮ ಮಳೆ ಆಗಿದ್ರಿಂದ ಏಪ್ರಿಲ್ ಕೊನೆಯ ವಾರದಿಂದನೇ ನಮಗೇನು ಹೊಳೆ ನರಸೀಪುರದ ಕೆಲವು ಭಾಗಗಳಲ್ಲಿ ಆಗಲೇ ಬಿತ್ತನೆ ಸ್ಟಾರ್ಟ್ ಆಗಿತ್ತು. ಸೊ ಆ ಭಾಗಗಳಿಂದ ನಮಗೆ ಬಿತ್ತನೆ ಸ್ಟಾರ್ಟ್ ಆಗಿ ಇವಾಗ ನಮಗೆ ಹೊಳೆ ನರಸೀಪುರ ಆದ್ಮೇಲೆ ಸ್ವಲ್ಪ ಅರಕಲ್ಗೂಡು ಮತ್ತೆ ಈ ನಮ್ಮ ಹಾಸನ ತಾಲೂಕಿನ ಈ ಕಟ್ಟಾಯ, ಸಾಲ್ಗಾಮೆ, ಈ ಕಸ್ಬಾ ಹೋಬಳಿಗಳಲ್ಲಿ, ಶಾಂತಿಗ್ರಾಮ ಹೋಬಳಿಗಳಲ್ಲಿ ಈಗಾಗಲೇ ಬಿತ್ತನೆ ಸಾಕಷ್ಟು ಪೂರ್ಣಗೊಂಡಿದೆ. ಜಿಲ್ಲೆಯಲ್ಲಿ ಸುಮಾರು 20,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆ ಪೂರ್ಣಗೊಂಡಿದ್ದು, ಅದರಿಂದ 4-5,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಲದ್ದಿ ಹುಳ ಅಂತ ಏನ್ ಹೇಳ್ತೀವಿ, ಈ ಒಂದು ಲದ್ದಿ ಹುಳ ಕಂಡು ಬರ್ತಾ ಇದೆ. ನಮ್ಮ ಮುಸುಕಿನ ಜೋಳದ ಬೆಳೆ ಒಂದು 8-35 ದಿವಸದ ತನಕ ಇದೆ. ತಾವೆ ನಮಗೆ 8-10 ದಿವಸದ ಬೆಳೆಯಿಂದ ನಮಗೆ ಈ ಒಂದು ಲದ್ದಿ ಹುಳದ ಒಂದು ಉಪಟಳ ಬೆಳೆಗಳಲ್ಲಿ ಕಂಡು ಬರ್ತಾ ಇದೆ. ಹೇಳಿ ಸರ್, ಇಲಾಖೆಯಿಂದ ತಾವು ಯಾವ ರೀತಿ ಸರ್ವೆ ಎಲ್ಲ ಮಾಡಿದ್ರಿ? ಹಾ, ಇದಕ್ಕೆ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ, ಏನು ನಮ್ಮ ಕೃಷಿ ಕಾಲೇಜ್ ಇದೆಯಲ್ಲ, ಕಾರ್ಯಕರೆ ಕಾಲೇಜಿನ ವಿಜ್ಞಾನಿಗಳೊಂದಿಗೆ ಸೊ ನಮ್ಮ ಪೆಸ್ಟ್ ಸರ್ವೆಲೆನ್ಸ್ ಟೀಮ್ ಅಂತ ಇದೆ. ಈ ಹುಳುಗಳನ್ನ ಕೀಟ ಸರ್ವೇಕ್ಷಣೆ ತಂಡ, ಈ ತಂಡದೊಂದಿಗೆ ಈ ಬೇರೆ ಬೇರೆ ಗ್ರಾಮಗಳಲ್ಲಿ ವಿಸಿಟ್ ಮಾಡಿ ಬೆಳೆಗೆ ಆಗಿರತಕ್ಕಂತ ಆ ಒಂದು ಭಾಗಗಳಲ್ಲಿ ಈ ಹುಳದ ಒಂದು ಬಾಧೆ ಕಂಡು ಬಂದಿದೆಯಾ ಇಲ್ವಾ, ಸೊ ಅದಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅಂತ ಈಗಾಗಲೇ ಆ ಒಂದು ತಂಡದಲ್ಲಿ ನಮ್ಮ ವಿಜ್ಞಾನಿಗಳಿರ್ತಾರೆ, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿರ್ತಾರೆ. ಸೊ ಇವರು ರೈತರ ಜೊತೆ ಭೇಟಿ ಮಾಡಿ ಅವರ ಒಂದು ಈ ಒಂದು ಕೀಟದ ಉಪಟಳದ ಬಗ್ಗೆ ನಾವು ಪರಿಶೀಲನೆ ಮಾಡಿ ಒಂದು ವರದಿನ ತಯಾರಿಸಿದ್ದಾರೆ. ಈ ಒಂದು ಪ್ರದೇಶಕ್ಕೆ ಯಾವ ಕೀಟನಾಶಕ ಯಾವ ವಿಧಾನ ಸೂಕ್ತವಾಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿನ ತಯಾರಿಸಿದ್ದಾರೆ. ಸೊ ಅದನ್ನ ನಾವು ಮಾಧ್ಯಮಗಳ ಮೂಲಕನೂ ಒಂದು ಹೆಚ್ಚಿನ ಒಂದು ಪ್ರಚಾರನ ಈ ಒಂದು ಕೀಟದ ನಿಯಂತ್ರಣಕ್ಕೆ ನಾವು ಕೊಟ್ಟಿದ್ವಿ. ಇದಲ್ಲೇ ಈ ಹುಳ ಯಾವಾಗ ಸ್ಟಾರ್ಟ್ ಆಯಿತು ಅಂದ್ರೆ ಕಳೆದ 2 ಸಾಲಿನಿಂದ ಈ ಅಂದ್ರೆ ಕೆಳ 2 ವರ್ಷಗಳಿಂದ ಈ ಒಂದು ಹುಳ ಹೊಸದಾಗಿ ಬಂದಿರೋದ್ರಿಂದ ಇದರ ಒಂದು ಉಪಟಳ ಜಾಸ್ತಿ ಆಗಿದೆ. 2 ವರ್ಷದ ಹಿಂದೆ ನಮಗೆ ಜೂನ್ನಲ್ಲಿ ಇದು ಕಂಡು ಬಂದಿತ್ತು ಮೊದಲನೇ ಬಾರಿಗೆ. ಹಾಗಾಗಿ ಅದರ ಒಂದು ನಿಯಂತ್ರಣಕ್ಕೆ ಸಾಕಷ್ಟು ಕ್ರಮ ಕೈಗೊಂಡಿದ್ವಿ. ಮತ್ತೆ ಈ ಕಳೆದ ವರ್ಷನೂ ಅಷ್ಟೇ 60-70% ಹೊಲಗಳಲ್ಲಿ ಈ ಮುಸ್ಕಿನ ಜೋಳದ ಬೆಳೆಗಳಲ್ಲಿ ಈ ಒಂದು ಹುಳ ಕಂಡು ಬಂದಿದೆ. ಸೊ ಅದಕ್ಕೆ ರೈತರು ಸಾಕಷ್ಟು ಕ್ರಮಗಳನ್ನ ತಗೋತಾ ಇದಾರೆ. ಈ ವರ್ಷನೂ ಕಂಡು ಬಂದಿದೆ. ಈ ವರ್ಷನೂ ರೈತರು ಆ ಮುಂಜಾಗ್ರತೆ ಕ್ರಮಗಳು ಮತ್ತೆ ಈ ಆಲ್ರೆಡಿ ಬಂದಿರತಕ್ಕಂತ ಹುಳಕ್ಕೆ ಸೂಕ್ತ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ. ಹೇಳಿ ಡಾಕ್ಟರ್ ಬಸವರಾಜ್ ಅವರು, ಏನಿದು ಫಾಲ್ ಆರ್ಮಿ ವರ್ಮ್ ಅಂದ್ರೆ? ಇದೊಂದು ಪ್ರಮುಖವಾದಂತಹ ಒಂದು ಏನು ಹೊರ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದಿರುವಂತಹ ಒಂದು ಪ್ರಮುಖವಾದಂತಹ ಕೀಟ ಇದು. ಇದು ಸಾಮಾನ್ಯವಾಗಿ ಅಮೆರಿಕ ಆಫ್ರಿಕಾ ದೇಶಗಳಲ್ಲಿ ಹೆಚ್ಚಾಗಿ ಎಲ್ಲೆಲ್ಲಿ ಮುಸ್ಕಿನ ಜೋಳನ ಬೆಳೀತಾರೆ ಅಲ್ಲಿ ಈ ಒಂದು ಹುಳು ಬಹಳ ವರ್ಷದಿಂದಲೂ ಇದೆ. ಆದ್ರೆ ನಮ್ಮ ಭಾಗಕ್ಕೆ ಅಂದ್ರೆ ನಮ್ಮ ದೇಶಕ್ಕೆ ಸುಮಾರು 2 ವರ್ಷ ಹಿಂದೆಯಿಂದ ಇದು ನಮ್ಮ ದೇಶಕ್ಕೆ ದಾಳಿ ಇಟ್ಟು ಎಲ್ಲೆಲ್ಲಿ ಮುಸ್ಕಿನ ಜೋಳನ ಬೆಳೀತಾರೆ ಅಲ್ಲಿ ಯಥೇಚ್ಛವಾಗಿ ಹಾನಿಯನ್ನ ಮಾಡ್ತಾ ಇದೆ. ಇದುವರೆಗೂ ಮುಸ್ಕಿನ ಜೋಳಕ್ಕೆ ಇದು ಪ್ರಮುಖವಾಗಿ ಹಾನಿಯನ್ನ ಮಾಡ್ತಿರೋ ಒಂದು ಕೀಟ ಇದು. ನಮ್ಮ ಹಾಸನ ಜಿಲ್ಲೆನಲ್ಲಿ ಮುಸ್ಕಿನ ಜೋಳ ಅಂತಂದ್ರೆ ಇದು ಪ್ರಮುಖವಾದಂತಹ ಒಂದು ಏಕದಳ ಬೆಳೆಯಾಗಿ ಖುಷ್ಕಿ ಅರೆ ನೀರಾವರಿ ನೀರಾವರಿ ಪ್ರದೇಶಗಳಲ್ಲಿ ನಮ್ಮ JDS ಸಭೆ ಹೇಳಿದಂಗೆ ಸುಮಾರು 80,000-90,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯಲಾಗ್ತಿದೆ. ಇದು ಈ ಒಂದು 2 ವರ್ಷ ಹಿಂದೆ ಮುಂಗಾರು ಹಂಗಾಮಿನಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ. ಅದನ್ನ ರೈತರು ಹುಳ ಕಾಣಲಿಲ್ಲ, ಯಾಕೆಂದ್ರೆ ಹುಳ ಈ ಕೊರ್ಕೊಂಡು ಒಳಗೆ ಹೋಗಿರ್ತದೆ, ಅಲ್ಲಲ್ಲಿ ತಿಂದಂತ ಒಂದು ಹಿಕ್ಕೆ ಅಥವಾ ಲದ್ದಿ ಅಂತ ಕಾಣ್ತದೆ, ಅದು ಯಥೇಚ್ಛವಾಗಿ ಹೊರಗೆ ಕಾಣ್ತಾ ಇರ್ತದೆ. ಅದರಿಂದ ರೈತರು ಇದನ್ನ ಲದ್ದಿ ಹುಳು ಅಂತ ಕರಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ನಮ್ಮ ಭಾಗದಲ್ಲಿ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮೇ ಜೂನ್ ತಿಂಗಳಲ್ಲಿ ಇದ್ದಂತ ಮುಸ್ಕಿನ ಜೋಳ ಏನಿತ್ತು ಅವಾಗ ಅಲ್ಲಿ ಯಥೇಚ್ಛವಾಗಿ ಕಂಡುಬಂತು. ಇದನ್ನ ವೈಜ್ಞಾನಿಕವಾಗಿ ಸ್ಪೋಡಾಪ್ಟರ ಫ್ರೂಗಿಪಡ ಅಂತ ಕರೀತಾರೆ. ಯಾಕೆಂತಂದ್ರೆ ಸ್ಪೋಡಾಪ್ಟರ ಜಾತಿಯ ಇತರ ಅನೇಕ ಕೀಟಗಳಿದಾವೆ, ಅದನ್ನ ಕತ್ತರಿ ಹುಳು ಅಂತ ಕರೀತಾರೆ, ರಬ್ಬರ್ ಹುಳು ಅಂತ ಕರೀತಾರೆ, ಈಗ ತಂಬಾಕಿರ್ಬೋದು, ನಾವು ಬೆಳೆಯಂತ ತರಕಾರಿ ಬೆಳೆಗಳಿರ್ಬೋದು, ಅದ್ರಲ್ಲಿ ಬರುವಂತದ್ದು ಸ್ಪೋಡಾಪ್ಟರ ಲಿಟೋರ ಅಂತ ಅಂದ್ಬಿಟ್ಟು ಪ್ರಮುಖವಾಗಿ ಸ್ಪೋಡಾಪ್ಟರ ಫ್ರೂಗಿಪಡ ಅಂತ ಕರೀತಾರೆ. ಇದು ಮುಸ್ಕಿನ ಜೋಳಕ್ಕೆ ಯಥೇಚ್ಛವಾಗಿ ಬರುವಂತ ಒಂದು ಕೀಟ. ಇದನ್ನ ನಾವು ಕೆಲವರು ಫಾಲ್ ಸೈನಿಕ ಹುಳು ಅಂತ ಕರೀತಾರೆ. ಯಾಕೆಂದ್ರೆ ಸೈನಿಕ ರೀತಿ ಬರೋದಿಲ್ಲ, ಎಲ್ಲೋ ಒಂದ್ ಕಡೆ ಒಂದು 700-800 ಮೊಟ್ಟೆ ಇರ್ತದೆ. ಮೊಟ್ಟೆಯಿಂದ ಹೊರಗೆ ಬಂದಂತ ಮರಿಗಳೇನ್ ಮಾಡ್ತವೆ ಅಂತಂದ್ರೆ ದಾರವನ್ನು ಶ್ರವಿಸಿ ಒಂದು ಗಿಡದ ಇನ್ನೊಂದು ಗಿಡಕ್ಕೆ ಗಾಳಿ ಯಾವಾಗ ಬೀಸುತ್ತೆ ಅವಾಗ ಒಂದು ಗಿಡದ ಇನ್ನೊಂದು ಗಿಡಕ್ಕೆ ಹಾಡ್ತವೆ. ಸಾಮಾನ್ಯವಾಗಿ ಮೊಟ್ಟೆನ ಅದು ಎಲೆ ಹಿಂಭಾಗದಲ್ಲಿ ಒಂದೇ ಗುಂಪಿನಲ್ಲಿ ಇಟ್ಬಿಡುತ್ತದೆ. ಸುಮಾರು ಒಂದು ಗುಂಪಿನಲ್ಲಿ 700-800 ಮೊಟ್ಟೆಗಳನ್ನು ಇಟ್ಟಿರ್ತದೆ. ಮೊಟ್ಟೆಯಿಂದ 4-5 ದಿನಗಳಲ್ಲಿ ಬಂದಂತ ಮರಿ ಹುಳುಗಳು ಏನ್ ಮಾಡ್ತವೆ ಅಂತಂದ್ರೆ ಗಿಡದಿನ ಗಿಡಕ್ಕೆ ಗಾಳಿ ಮುಖಾಂತರ ಹಾಡ್ತವೆ. ಅಂದ್ರೆ ದಾರ ಅವು ಕೆಳಗೆ ಇಳಿದು ಹರ್ಕೊಂಡು ಹೋಗೋದಿಲ್ಲ, ದಾರ ಸವಿಸ್ತವೆ, ಗಾಳಿ ಬಿಸಾಗ ಇನ್ನೊಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ. ಅದ್ರ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಒಂದೇ ಜಾಗದಲ್ಲಿ ಮೊಟ್ಟೆ ಇಟ್ರು ಕೂಡ ಇದು ಪ್ರತಿಯೊಂದು ಗಿಡಕ್ಕೆ ಒಂದು ಅಥವಾ ಹೆಚ್ಚು ಅಂತಂದ್ರೆ 2 ಹುಳ ಮಾತ್ರ ಇರ್ತವೆ. ಈ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಹುಳಕ್ಕೆ ಇನ್ನೊಂದು ಹುಳಕ್ಕೆ ಆಗೋದಿಲ್ಲ, ಅವು ಪರಸ್ಪರ ಕಚ್ಚಾಟ ಆಡಿ ಯಾವುದು ಬಲಿಷ್ಠವಾಗಿರ್ತದೆ ಆ ಹುಳು ಮಾತ್ರ ಉಳ್ಕೊಂಡಿದೆ. ಈ ರೀತಿ ಇದು ಒಂದ್ ಗಿಡದ ಇನ್ನೊಂದು ಗಿಡಕ್ಕೆ ಹರಡ್ತಾ ಇದೆ. ಲದ್ದಿ ಹುಳು ಅಂತ ಯಾಕಂತಾರೆ ಇದಕ್ಕೆ? ಲದ್ದಿ ಹುಳು ಅಂತ ಯಾಕಂತಾರೆ ಅಂತಂದ್ರೆ ರೈತರು ಆ ಸುಳಿ ಒಳಗೆ ನೋಡಿದ ತಕ್ಷಣ ಎಲ್ಲೆಲ್ಲಿ ಎಲೆಗಳೆಲ್ಲ ಈ ದೊಗ್ದೊಗ್ರು ಮಾಡಿ ತಿಂದಿರ್ತದ ನೋಡಿ, ಅಲ್ಲಿ ಮೊದಲು ನೋಡಿದ ತಕ್ಷಣ ಹುಳ ಕಾಣೋದಿಲ್ಲ. ಹುಳ ಸಾಮಾನ್ಯವಾಗಿ ಸುಳಿ ಒಳಗಡೆ ಕೊರ್ಕೊಂಡು ಕೊರ್ಕೊಂಡು ಒಳಗಡೆ ಹೋಗ್ತಾ ಇರ್ತದೆ. ಆದ್ರೆ ನೋಡಿದ ತಕ್ಷಣ ಕಾಣೋದು ಸಾಕಷ್ಟು ಲದ್ದಿ, ಅಲ್ಲೆಲ್ಲ ಮೆತ್ಕೊಂಡಿರ್ತದೆ. ಈ ಆನೆ ಲದ್ದಿ ಯಾವ ರೀತಿ ಬಣ್ಣ ಇದೆ ಅದೇ ರೀತಿ ಬಣ್ಣ, ಸಾಕಷ್ಟು ಲದ್ದಿ ಎಲ್ಲ ಮೆತ್ಕೊಂಡಿರ್ತದೆ. ಅದರಿಂದ ರೈತರು ಏನ್ ಮಾಡ್ತಾರೆ ನೋಡಿದ ತಕ್ಷಣ ಲದ್ದಿ ಹುಳು ಅಂತ ಕರೀತಾರೆ. ಆಮೇಲೆ ಇದು 800 ಮೊಟ್ಟೆ ಇರ್ತದೆ, ಕನಿಷ್ಠ ಅಂತಂದ್ರೆ 800 ಮೊಟ್ಟೆ ಇರ್ತದೆ, ಹೆಚ್ಚಿನ ಇಡಬಹುದು. ಆಮೇಲೆ ಮೊಟ್ಟೆಯಿಂದ 4-5 ದಿನ ಹೊರಗಡೆ ಬಂದಂತ ಮರಿ ಹುಳು ಏನ್ ಮಾಡ್ತದೆ ಅಂತಂದ್ರೆ ಕ್ರಮೇಣವಾಗಿ ಎಲೆಗಳನ್ನ, ಮುಖ್ಯವಾಗಿ ಆ ಸುರುಳಿ ಸುರುಳಿ ಏನ್ ಬರ್ತಾ ಇರ್ತದಲ್ಲ ಅದ್ರ ಒಳಗಡೆ ನಿಧಾನ ಕ್ರಮೇ ಹೋಗಿ ತಿನ್ಕೊಂಡು ತಿನ್ಕೊಂಡು ಹಾನಿ ಮಾಡ್ಕೊಂಡು ಅಲ್ಲೇ ಬೆಳವಣಿಗೆ ಆಗ್ತದೆ, ಅಲ್ಲೇ ಪೊರೆ ಕಳ್ತಿದೆ. ಸುಮಾರು 14-30 ದಿನವರೆಗೂ ಕೂಡ ಇದು ಮರಿ ಹುಳುಗಳ ಹಂತ ಇರ್ತದೆ. ಈ 14-30 ದಿನಗಳ ಹಂತದಲ್ಲಿ 5-6 ಸಾರಿ ಪೊರೆಯನ್ನ ಕಳಚಿ ಅದು ಕೋಶಾವಸ್ಥೆಗೆ ಅಲ್ಲೇ ಹೋಗ್ತದೆ. ಕೆಲವು ಸಂದರ್ಭದಲ್ಲಿ ಮಣ್ಣಿಗೆ ಬಿದ್ದು ಕೂಡ ಕೋಶಾವಸ್ಥೆ ಹೋಗ್ಬಹುದು. ಕೋಶಾವಸ್ಥೆ ಹೋದ 10-15 ದಿನಗಳಲ್ಲಿ ಪ್ರೌಢ ಪತಂಗವಾಗಿ ಹೊರಗೆ ಬರ್ತದೆ ಗಂಡು ಹೆಣ್ಣು. ಹೊರಗೆ ಬಂದಾದ ನಂತರ ಮತ್ತೆ ಇದು ಗಂಡು ಹೆಣ್ಣು ಮಿಲನ ಹೊಂದಿ ಮತ್ತೆ ಮೊಟ್ಟೆಯನ್ನ ಇಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಸಾಮಾನ್ಯವಾಗಿ ಮೊಟ್ಟೆ ಇಡೋದು ಇದು ಸಂಜೆ ಹೊತ್ತು, ಸಂಜೆ 6-8-9 ಗಂಟೆ ನಂತರ. ಏನು ಎಲ್ಲೆಲ್ಲಿ ಔಸ್ಕೊಂಡಿರ್ತದೆ ಅಲ್ಲಿಂದ ಹೊರಗೆ ಬಂದಾದ ನಂತರ ಅದು ಗಂಡು ಹೆಣ್ಣು ಮಿಲನ ಹೊಂದಿ ಮೊಟ್ಟೆ ಇರ್ತದೆ. ಹಗಲು ಹೊತ್ತಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ಆ ಸುಳಿ ಒಳಗಡೆ ಅಥವಾ ಎಲ್ಲೋ ಒಂದು ಆ ಕಸದ ಸಂಧಿ ಒಳಗಡೆ ಈ ಒಂದು ಪತಂಗಗಳು ಔತ್ಕೊಂಡು ಕುತ್ಕೊಂಡಿರ್ತವೆ. ಇನ್ನು ಮರಿ ಹುಳುಗಳ ಚಟುವಳಿಕೆ ಹೇಳ್ಬೇಕು ಅಂತಂದ್ರೆ ಮರಿ ಹುಳುಗಳು ಬಹಳ ವೇಗವಾಗಿ ಆ ಎಲೆಗಳನ್ನ ತಿಂದು ರಂಧ್ರ ಮಾಡೋದ್ರಿಂದ ನಮ್ಗೇನಾಗ್ತದೆ ಅಂತಂದ್ರೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ಗಿಡದ ಬೆಳವಣಿಗೆ ಏನಾಗ್ತದೆ, ಎಲೆಗಳು ತಿಂತದೆ, ಸುರುಳಿ ಮುಂದಕ್ಕೆ ಬರಬೇಕು, ಸುರುಳಿ ಮುಂದಕ್ಕೆ ಬರಲಿಕ್ಕೆ ಬಿಡ್ತಾ ಇಲ್ಲ, ಅದು ತಿಂತಡೆ ಹಾನಿ ಮಾಡ್ತದೆ. ಯಾವಾಗ ಈ ಎಲೆಗಳು ಬೆಳೆದು ಹೊರಗೆ ಬರ್ತವೆ ಅವಾಗ ನೋಡಿದ್ರೆ ಸಾಕಷ್ಟು ರಂಧ್ರಗಳಾಗಿರ್ತವೆ. ಅವಾಗ ಏನಾಗ್ತದೆ, ಅಷ್ಟು ಭಾಗ ಒಂದು ಗಿಡ ಪತ್ರ ಹರಿತನ ಕಳ್ಕೊಡ್ತದೆ, ಜೊತೆಗೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನ್ ಮಾಡಬೇಕು ಅದು ನಾಶವಾಗಿ ಗಿಡದ ಬೆಳವಣಿಗೆ ಏನು ಸಾಮಾನ್ಯವಾಗಿ ಆಗಿಬಿಡ್ತದೆ ಅದು ಕುಂಠಿತವಾಗಿ ಸುಮಾರು 1/4 ಅಷ್ಟು ಕೂಡ ಗಿಡದ ಬೆಳವಣಿಗೆ ಕಡಿಮೆ ಆಗಿರೋದು, 1 ಅಡಿವರೆಗೂ ಗಿಡದ ಬೆಳವಣಿಗೆ ಕಡಿಮೆ ಆಗಿರೋ ಒಂದು ಅಂಶವನ್ನು ನಾವು ನೋಡಿದ್ದೇವೆ. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ 18ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಕಾಳು ಮೆಣಸಿನ ಬೇಸಾಯ ಈ ವಿಚಾರವಾಗಿ ನೇರ ಫೋನಿಂಗ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲಿದ್ದಾರೆ ಸಕಲೇಶಪುರ ತಾಲೂಕು ದೋಣಿಗಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಕೃಷ್ಣ ಭಟ್. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 2452558 ಮತ್ತೊಂದು 2462889 STD ಸಂಖ್ಯೆ 08172. ಗಮನಿಸಿ, ಇದೇ ಗುರುವಾರ 18ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಕಾಳು ಮೆಣಸಿನ ಬೇಸಾಯ ಈ ವಿಚಾರವಾಗಿ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಸರ್, ಮುಸುಕಿನ ಜೋಳ ಇಷ್ಟೊಂದು ಪ್ರಧಾನವಾಗಿ ಹಾಸನ ಜಿಲ್ಲೆನಲ್ಲಿ ಜಾಸ್ತಿ ಆಗೋದಕ್ಕೆ ಏನ್ ಕಾರಣ ಇರಬಹುದು ಅಂತ ತಮಗನ್ಸುತ್ತೆ? ಸರ್, ಮುಖ್ಯವಾಗಿ ಅಂದ್ರೆ ಇದು ಒಂದು ಸುಲಭವಾದ ಬೆಳೆ. ಸೊ ಸುಲಭವಾದ ಬೆಳೆ ಅಂದ್ರೆ ಇಷ್ಟು ವರ್ಷ ಮುಸುಕಿನ ಜೋಳಕ್ಕೆ ರೈತರು ಏನು ಅಂದ್ರೆ ಒಂದು ಬಿತ್ತನೆ ಆದ ನಂತರ 30 ದಿವಸಕ್ಕೆ ಒಂದ್ಸತಿ ಮಣ್ಣೀರ ಹಾಕೋದು ಅಥವಾ ಕುಂಟೆ ಹೊಡೆದ ನಂತರ ನೆಕ್ಸ್ಟ್ ಕಟಾವಿಗೆ ಹೋಗ್ತಾ ಇದ್ದಿದ್ದು. ಸೊ ಯಾಕೆಂದ್ರೆ ಯಾವುದೇ ಒಂದು ಔಷಧಿ ಹೊಡೆಯೋ ತರ ಇರಲಿಲ್ಲ, ರೋಗ ಇರಲಿಲ್ಲ, ಕೀಟ ಇರಲಿಲ್ಲ, ಯಾವುದೇ ಒಂದು ಬಾಧೆ ಇರಲಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಪ್ರದೇಶದಲ್ಲಿ ಬೆಳೀತಾ ಇದ್ದಂತ ಆಲೂಗಡ್ಡೆ ಬೆಳೆಗಳಾಗಲಿ ಅಥವಾ ಈ ಹತ್ತಿ ಆಗಲಿ, ಸೊ ಹತ್ತಿಗೆ ಸಾಕಷ್ಟು ಕೀಟನಾಶಕ ಹೊಡಿಬೇಕು, ಮೇಂಟೆನೆನ್ಸ್ ಇದೆಲ್ಲ ಸ್ವಲ್ಪ ಕಷ್ಟ. ಇವತ್ತಿನ ಒಂದು ಕೂಲಿಕಾರರ ಸಮಸ್ಯೆಯಲ್ಲಿ ರೈತರು ಸುಲಭವಾದ ಬೆಳೆನ ಆಯ್ಕೆ ಮಾಡಿಕೊಂಡು ಈ ಒಂದು ಬೆಳೆ ಬೆಳೆಯಕ್ಕೆ ಶುರು ಮಾಡಿದ್ರು. ಜೊತೆಗೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಒಂದು ಉತ್ತಮವಾದ ಒಂದು ಧಾರಣೆ ಇದೆ. ಸೊ ಯಾವುದೇ ಒಂದು ಮಾರುಕಟ್ಟೆ ಸಮಸ್ಯೆ ಇಲ್ಲದೇನೆ ಹೆಚ್ಚಿನ ಬೆಳೆ ಬೆಳೆಯೋದಕ್ಕೆ ಯಾವುದೇ ಒಂದು ಬೇರೆ ತರ ಈ ಒಂದು ಕೀಟನಾಶಕಗಳ ಅವಶ್ಯಕತೆ, ರೋಗಗಳ ಸಮಸ್ಯೆ ಇಲ್ಲದೇನೆ ಬೆಳೀತಕ್ಕಂತ ಸುಲಭವಾದ ಬೆಳೆ ಆಗಿದ್ರಿಂದ ಇತ್ತೀಚಿನ ದಿನಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಮುಸುಕಿನ ಜೋಳದ ಒಂದು ಬೆಳೆ ಜಾಸ್ತಿ ಆಗ್ತಾ ಇದೆ. ಈವನ್ ಸಾಕಷ್ಟು ಪ್ರದೇಶದಲ್ಲಿ ರಾಗಿ ಬೆಳೀತಕ್ಕಂತ ಪ್ರದೇಶಗಳಲ್ಲೂ ಇತ್ತೀಚಿನ ದಿನಗಳಲ್ಲಿ ಮುಸುಕಿನ ಜೋಳ ಬೆಳೀತಾರೆ. ಯಾಕೆಂದ್ರೆ ರಾಗಿ ಬೆಳೆ ನಾವು ಒಕ್ಕಣೆ ಮಾಡಿ ಅದನ್ನ ಈ ಕಾಳು ನಾವು ಹೊರಗಡೆ ಬಿಡಿಸುವಷ್ಟೊತ್ತಿಗೆ ಸೊ ಸಾಕಷ್ಟು ಖರ್ಚು ವೆಚ್ಚ ತಗಲ್ತಾ ಇದೆ. ಆದ್ರೆ ಇದರಲ್ಲಿ ಅಷ್ಟು ಖರ್ಚು ಬರ್ತಾ ಇಲ್ಲ ಕಟಾವು ಮಾಡೋದಕ್ಕೆ ಆಗ್ಲಿ. ಆಮೇಲೆ ಇತ್ತೀಚೆಗೆ ಕಂಬೈನ್ ಹಾರ್ವೆಸ್ಟರ್ಗಳು ಬಂದಿವೆ. ಕಂಬೈನ್ ಹಾರ್ವೆಸ್ಟರ್ಗಳು ಬಂದಾಗ ಮುಸುಕಿನ ಜೋಳ ತೆನೆ ಸಮೇತನೆ ಕಟಾವು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಕಟಾವ್ ಮಾಡಿ ಒಕ್ಕಣೆ ಮಾಡ್ತಕ್ಕಂಥದ್ದು ಎರಡು ಒಟ್ಟಿಗೆನೇ ಆಗತ್ತೆ. ಆಮೇಲೆ ಇದನ್ನ ನಾವು ತೆನೆನ ನಾವು ಅಲ್ಲೇ ಇಟ್ಕೊಂಡ್ರೆ ಸೊ ಅಲ್ಲಿ ಸಾಕಷ್ಟು ಜನ ಜಮೀನಲ್ಲೇ ಸಂಗ್ರಹಣೆ ಮಾಡೋದ್ರಿಂದ ಕೀಟದ ಒಂದು ಬಾಧೆ ಕಡಿಮೆ ಆಗುತ್ತೆ. ನಾವು ಶೆಲ್ಲಿಂಗ್ ಮಾಡಿ ನಾವು ಇಟ್ಕೊಂಡ್ರೆ ಕೀಟ ಬಾಧೆ ಸ್ವಲ್ಪ ಜಾಸ್ತಿ. ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋಕು ಅವಕಾಶ ಇದೆ. ಉತ್ತಮವಾದ ಧಾರಣೆ ಬಂದಾಗ, ಮಾರ್ಕೆಟ್ ಅಲ್ಲಿ ಧಾರಣೆ ಬಂದಾಗ ಇದನ್ನ ನಾವು ಕೊಡಕ್ಕೆ ಅವಕಾಶ ಇರೋದ್ರಿಂದ ವರ್ಷದಿಂದ ವರ್ಷಕ್ಕೆ ಈ ಒಂದು ಮುಸ್ಕಿನ್ ಜೋಳದ ಪ್ರದೇಶ ಜಾಸ್ತಿ ಆಗ್ತಾ ಇದೆ. ಈ ಕೀಟದ ಬಾಧೆಯಿಂದಾಗಿ ಏನ್ ಸಮಸ್ಯೆ ಆಗ್ಬಹುದು ಅಂತ ತಮ್ಗೆ ಅನ್ಸುತ್ತೆ ಸರ್? ಸಮಸ್ಯೆ ಅಂದ್ರೆ ಏನಿಲ್ಲ ಅಂದ್ರು, ನಮಗೆ ಕೀಟದ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಸರ್ ಹೇಳದಂಗೆ ಈ ಒಂದು ಎಲೆಗಳನ್ನ ಸುರುಳಿಗಳನ್ನ ಕೊರಿಯೋದ್ರ ಮೂಲಕ ಈ ಒಂದು ಪತ್ರ ಹರಿತನ ಪ್ರಮಾಣ ಕಡಿಮೆ ಮಾಡಿ, ಸೊ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗೋದ್ರಿಂದ, ಆಹಾರ ಉತ್ಪಾದನೆ ಕಡಿಮೆ ಆಗೋದ್ರಿಂದ ಇಳುವರಿ ನಮಗೆ 15-25% ಅಷ್ಟು ಕಡಿಮೆ ಆಗತಕ್ಕಂತ ಚಾನ್ಸಸ್ ಇದೆ. ಆಮೇಲೆ ಈ ಹುಳ ನಮಗೆ ಸಮಸ್ಯೆ ಕೊಡತಕ್ಕಂಥದ್ದು ಒಂದು ಟ್ಯಾಸಿಂಗ್ ಸ್ಟೇಜ್, ಏನು ತೆನೆ ಬರ್ತೀವಿ ಅಥವಾ ಸುಲಂಗಿ ಬರುತ್ತೆ ಆ ಹಂತದವರೆಗೆ ಮಾತ್ರ ಹೆಚ್ಚಿನ ಒಂದು ಸಮಸ್ಯೆ ಕಂಡು ಬಂದಿದೆ. ನಂತರದ ದಿಸುಗಳಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಸಮಸ್ಯೆ ಕಂಡು ಬಂದಿಲ್ಲ. ಈ ಕೀಟ ಬಂದಿರೋದು 2 ವರ್ಷದ ಹಿಂದೆ ಅಂತ? ಹೌದು ಹೌದು. ಈಗ 2 ವರ್ಷದ ಹಿಂದೆ ಈ ಕೀಟ ಬಂದ ಮೇಲೆ ಮತ್ತೆ ಮರು ವರ್ಷ ಮುಸ್ಕಿನ ಜೋಳದ ಬಿತ್ತನೆ ಏನಾದ್ರೂ ಕಡಿಮೆ ಆಯ್ತು? ಇಲ್ಲ, ಯಾಕೆಂದ್ರೆ ರೈತರು ಅದಕ್ಕೆ ಬೇಕಾಗಿರ್ತಕ್ಕಂಥ ನಿಯಂತ್ರಣ ಕ್ರಮಗಳನ್ನ ಸೂಕ್ತವಾಗಿ ಕಂಡುಕೊಂಡಿರೋದ್ರಿಂದ, ಸೊ ಅದಕ್ಕೆ ಅವ್ರು ಇವಾಗ ಅಭ್ಯಾಸ ಆಗ್ಬಿಟ್ಟಿದ್ದಾರೆ, ಔಷಧಿ ಹೊಡಿಲೇಬೇಕು, ಮುಸ್ಕಿನ ಜೋಳಕ್ಕೂ ಇವಾಗ ಔಷಧಿ ಹೊಡಿಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಅದರಲ್ಲಿ ಯಾವ ರೀತಿ ಹೊಡಿಬೇಕು ಅನ್ನೋದಕ್ಕೆ ನಾವು ಚರ್ಚೆ ಮಾಡೋಣ. ಸೊ ಹಾಗಾಗಿ ಈ ಒಂದು ಔಷಧಿ ಹೊಡೆಯೋದ್ರ ಮೂಲಕ ಸೂಕ್ತವಾಗಿ ನಿಯಂತ್ರಣ ಆಗ್ತಾ ಇರೋದ್ರಿಂದ ಮುಸ್ಕಿನ ಜೋಳ ಪ್ರದೇಶ ಕಡಿಮೆ ಆಗ್ತಾ ಇಲ್ಲ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್ ಬಸವರಾಜ್ ಅವರೇ, ಈ ಕೀಟ ಬಹಳ ಜಾಣ ಕೀಟ, ಸುಳಿ ಒಳಗಡೆ ಹೊರತ್ಕೊಂಡು ಒಳಗಡೆ ಇರುತ್ತೆ, ಮೇಲ್ಗಡೆ ಔಷಧಿ ಹೊಡೆದ್ರೆ ಹತೋಟಿ ಮಾಡೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಸಮಗ್ರ ಹತೋಟಿ ವಿಧಾನಗಳನ್ನು ಅನುಸರಿಸಬೇಕು ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂತಂದ್ರೆ ರೈತರು ಔಷಧಿ ಹೊಡೆಯೋದು ಬಹಳ ಮುಖ್ಯ ಅಲ್ಲ, ಔಷಧಿನ ಯಾರು ಹೊಡಿಬಹುದು, ಆದ್ರೆ ಈ ಹುಳುವಿನ ಚಟುವಟಿಕೆ ಯಾವ ರೀತಿ ಇರ್ತದೆ, ಯಾವ ರೀತಿ ಹಾನಿ ಮಾಡುತ್ತೆ ಅಂದ್ಬಿಟ್ಟು ಮೊದಲೇ ಹಾಗೆ ಎಚ್ಚರಿಕೆಬೇಕಾಗುತ್ತೆ. ಇದರ ಹಾನಿಯ ಚಟುವಟಿಕೆ ಹೇಳ್ಬೇಕು ಅಂತಂದ್ರೆ, ಈ ಒಂದು ಹುಳು ಯಾವಾಗ ಒಂದ್ ಸಾರಿ ಹಾನಿಯನ್ನು ಪ್ರಾರಂಭ ಮಾಡ್ತದೆ, ಇದು ಹಗಲು ರಾತ್ರಿ ಅನ್ನದೇ ತಿನ್ಕೊಂಡು ಹೋಗ್ತಾ ಇರ್ತದೆ. ಈ ಹುಳು ಕತ್ತಲೆಯನ್ನ ಇಷ್ಟಪಡುವಂತ ಒಂದು ಕೀಟ. ಈಗ ಸುಳ್ಳಿ ಒಳಗಡೆ ಅಂತಂದ್ರೆ ಕತ್ತಲೆನೆ, ಹಗಲತ್ತಾಗ ತಿನ್ಲಿ ರಾತ್ರಿ ಹೊತ್ತಾಗ ತಿನ್ಲಿ ಅದು ಕತ್ತಲೆ ಹಾಗೆ ಇರ್ತದೆ. ಸಾಮಾನ್ಯವಾಗಿ ಬಿತ್ತನೆಯಾದ 10-15 ದಿನಗಳಲ್ಲಿ ಇದು ಸಣ್ಣ ಮರಿ ಹುಳುಗಳು ಏನಿರ್ತದೆ ಅಲ್ಲಲ್ಲಿ ಎಲೆಗಳನ್ನ ಕೆರೆದು ಸ್ವಲ್ಪ ಬೆಳ್ ಬೆಳಗ್ಗೆ ಮಾಡಿರ್ತದೆ. ಇದು ಪ್ರಾರಂಭಿಕ ಹಂತ. ಆದ್ರೆ ಯಾವಾಗ ಗಿಡದ ಒಂದು ವಯಸ್ಸು 20-25 ದಿನ ಆಗುತ್ತೆ ನೋಡಿ, ಅದು ಬಹಳ ಒಂದು ಮುಖ್ಯವಾದಂತ ಘಟ್ಟ. ಆ ಸಂದರ್ಭದಲ್ಲಿ ರೈತರು ಏನಾದ್ರು ಸಿಂಪಡಣೆ ಮಾಡದೆ ಹೋದ್ರೆ ಎಲೆಗಳಲ್ಲಿ ಅತಿಯಾಗಿ ಹಾನಿ ಆಗ್ತದೆ. ಅದಕ್ಕೆ ನಾವು ನಮ್ಮ ಕೃಷಿ ಇಲಾಖೆಯ ಸಹಾಯಕ ತೋಟಗಾರ ನಿರ್ದೇಶಕರು ಮತ್ತು ಇತರೆ ಅಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಈ ಹಾಸನ ತಾಲೂಕು ಇತರ ಭಾಗಗಳಲ್ಲಿ ಒಂದು ಸರ್ವೆ ಮಾಡಿ ಅಲ್ಲಿ ಈಗ ಏನು ಎಲ್ಲಾ ರೀತಿ ಹಂತ ಇದೆ. ಒಂದು 8-10 ಬೆಳೆ ಇದೆ, ಈಗ ಬಿತ್ತನೆ ಮಾಡ್ತಾ ಇದಾರೆ. ಇನ್ನೊಂದು 20-25 ಬೆಳೆಗಳಾಗಿರುವುದು, 20-25 ಬೆಳೆ ಏನಿದೆ ಅದಕ್ಕೆ ಕಡ್ಡಾಯವಾಗಿ ಸಿಂಪಡಣೆ ಮಾಡಲೇಬೇಕು. ಇದನ್ನ ಉದಾಸೀನೆ ಮಾಡ್ತಾ ಅಂತಂದ್ರೆ ಅಲ್ಲಿ ಹಾನಿ ನಿಷ್ಕೆ ಆಗ್ತದೆ, ಮತ್ತೆ ಅಲ್ಲಿ ಕೋಶಾವಸ್ಥೆ ಹೋದ್ರೆ ಈಗೇನು ಒಂದು 10-15 ಬೆಳೆ ಏನಿದೆ ಅದಕ್ಕೆ ಒಂದು ಪತಂಗ ಹೊರಗೆ ಬಂದು ಮೊಟ್ಟೆಗಳಿಟ್ಟು ದಾಳಿ ಯಥೇಚ್ಛವಾಗಿ ಮಾಡಬೇಕಾಗ್ತದೆ ಅದೊಂದು. ಆಮೇಲೆ ಸುಮಾರು 30-35 ದಿನ ಆಯ್ತು ಅಂತಂದ್ರೆ ಸಾಕಷ್ಟು ಹಾನಿಯನ್ನು ಮಾಡಿರ್ತದೆ. ರೈತರು ಅವಾಗ ಕಂಡ್ಕೋತಾರೆ, ಆದ್ರೆ ಅಷ್ಟೊತ್ತಿಗೆ ಸಾಕಷ್ಟು ಹಾನಿಯಾಗಿರ್ತದೆ. ಆದ್ರೂ ಕೂಡ ಆ ಒಂದು ಸಿಂಪರಣೆ ಇದೆ ಬಹಳ ಪ್ರಮುಖವಾದಂತ ಘಟ್ಟ. ಉದಾಹರಣೆಗೆ ಈಗ 20-25 ದಿನ ಏನಿದೆ ಅವಾಗ ನೀವು ಸಿಂಪರಣೆ ಮಾಡಿದ್ರೆ ಯಾವ ರುಚಿನೂ ಇಳುವರಿಗೆ ಧಕ್ಕೆ ಆಗೋದಿಲ್ಲ. ಕನಿಷ್ಠ 1 ತಿಂಗಳೊಳಗೆ ಸಿಂಪರಣೆ ಮಾಡಿದ್ರು ಕೂಡ ಹೆಚ್ಚಿನ ಧಕ್ಕೆ ಆಗೋದೇ ಇಲ್ಲ. ಯಾವಾಗ 30-35 ದಿನ 40 ದಿನ ಮೀರಿದ ನಂತರ ನೀವು ಸಿಂಪಡಣೆ ಮಾಡಿದ್ರೆ ಖಂಡಿತವಾಗೂ ಒಂದು 15-20 ಭಾಗ ಇಳುವರಿಗೆ ಹಾನಿಯಾಗಿ ಆಗ್ತದೆ. ಆದ್ರಿಂದ ಸಿಂಪಡಣೆ ಏನಿದೆ, ದಯವಿಟ್ಟು ರೈತರು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಎಲೆ ಕೆರೆದಿದೆ ಅಂತಂದ್ರೆ ತಾವು ಸಿಂಪಡಣೆ ಮಾಡಬೇಕು, ಅಕ್ಕಪಕ್ಕದಲ್ಲಿ ಯಾರು ಮುಸ್ಕಿನ ಜೋಳ ಹಾಕಿದ್ದಾರೆ ಅವ್ರಿಗೆ ಹೇಳಲೇಬೇಕು. ಸಿಂಪಡಣೆ ಮಾಡ್ಬೇಕು ಸರ್? ಏನ್ ಸಿಂಪಡಣೆ ಅಂತಂದ್ರೆ ಈಗ ಪ್ರಮುಖವಾಗಿ ಈಗ 2 ಔಷಧಿಗಳನ್ನ ಶಿಫಾರಸು ಮಾಡಲಾಗಿದೆ. ಎಮಾಮೆಕ್ಟಿನ್ ಬೆಂಜೋವೇಟ್ ಎಂಬ ಒಂದು ಕೀಟನಾಶಕವನ್ನು 1 ಲೀಟರ್ ನೀರಿಗೆ 0.4 ಗ್ರಾಂ ಜೊತೆಗೆ ಒಂದು 10 ಗ್ರಾಂ ಅಷ್ಟು ಬೆಲ್ಲ. ಬೆಲ್ಲ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಸ್ಪೋಡಾಪ್ಟ್ರಾ ಹುಳು ಅಥವಾ ಲದ್ದಿ ಹುಳು ಏನಂತೀವಲ್ಲ ಅದು ಬೆಲ್ಲದ ಒಂದು ವಾಸನೆಗೆ ಹೆಚ್ಚಿಗೆ ಆಕರ್ಷಣೆ ಆಗ್ತವೆ. ಆ ನಿಟ್ಟಿನಲ್ಲಿ ನೀವು 1 ಲೀಟರ್ 10 ಗ್ರಾಂ ಬೆಲ್ಲ ಹಾಕಿ ಈ ಒಂದು ರಾಸಾಯನಿಕ ಹಾಕಿ ಸುಳಿ ಒಳಗೆ 3-4 ಹನಿ ಬಿದ್ದರೆ ಸಾಕು. ಅವಾಗ ಏನಾಗ್ತದೆ, ಒಂದ್ ರೀತಿ ಬೆಲದ ವಾಸನೆ ಬರ್ತಾ ಇರ್ತದೆ. ಹುಳ ಎಲ್ಲಿದ್ರೂ ಕೂಡ ಮೇಲಕ್ಕೆ ಬಂದು ಆ ಒಂದು ಎಲ್ಲಿ ಸಿಂಪಡಣೆ ಮಾಡಿರ್ತೀರಿ ಬೆಲ್ಲದ ವಾಸನೆ ಇರೋದ್ರಿಂದ ತಿಂತದೆ, ತಿಂದಾಗ ಸಿಹಿ ಇರ್ತದೆ, ಇನ್ನೂ ಹೆಚ್ಚಿಗೆ ತಿಂತದೆ. ಅವಾಗ ಏನಾಗ್ತದೆ, ಹುಳು ಮರುದಿನ ಸತ್ತೋಗುತ್ತೆ. ಇದನ್ನ ನಾವು ಸಂಶೋಧನೆ ಮಾಡಿ ಹೇಳ್ತಾ ಇರೋದು. ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮದಲ್ಲಿ ನಾವು 2 ವರ್ಷ ಸಂಶೋಧನೆ ಮಾಡಿ ಕಂಡಿಡ್ಕೊಂಡಿದೀವಿ. ಬೆಲ್ಲ ಹಾಕೋದು ಏನಾಗುತ್ತೆ ಅಂತಂದ್ರೆ 2 ದಿನ ಸಾಯ ಬಂದು 1 ದಿನ ಸಾಯ್ತದೆ, ಆಮೇಲೆ ಬಹಳ ಬೇಗನೆ ಸತ್ತೋಗ್ತದೆ. ಇದೊಂದು ಒಳ್ಳೆಯ ಒಂದು ಸಂಶೋಧನೆ. ಜೊತೆಗೆ ಈಗ ಎಮಾಮೆಕನ್ ಬೆಂಜೋಟ್ ಬದಲು ಇನ್ನೊಂದು ಫ್ಲೋರಾಂಟ್ರನಿಲಿ ಪ್ರೋಲ್ ಅಂತ ಒಂದು ಹೋಗಿಬಿಟ್ಟಿದೆ, ಫ್ಲೋರಾಂಟ್ರನಿಲಿ ಪ್ರೋಲ್. ಇದನ್ನು ಕೂಡ 1 ಲೀಟರ್ ನೀರಿಗೆ 0.3 ಗ್ರಾಮ್ ಈ ರೀತಿ ಹಾಕೊಂಡ್ಬಿಟ್ಟು ಜೊತೆಗೆ ಬೆಲ್ಲ ನೀವೇನು ಸಿಂಪಡಣೆ ಮಾಡಿ ಒಂದು 10 ಗ್ರಾಮ್ ಬೆಲ್ಲ ಹಾಕಿ, ವೇಸ್ಟ್ ಬೆಲ್ಲ ಕಂಟ್ ಬೆಲ್ಲ ಏನಿದೆ ಅದನ್ನ ಹಾಕೊಂಡ್ಬಿಟ್ರೆ ಓನ್ಲಿ ಒಂದು ಒಳ್ಳೆ ಒಂದು ವಾಸನೆ ಬರೋದ್ರಿಂದ ಹುಳು ಬಹಳ ಬೇಗ ತಿಂದು ಸತ್ತೋಗ್ತದೆ. ಜೊತೆಗೆ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಸ್ವಚ್ಛವಾಗಿ ಬೇಸಾಯ ಮಾಡಬೇಕಾಗ್ತದೆ. ಮುಸ್ಕಿನ ಜೋಳ ಹಾಕಿದಂತ ಅಕ್ಕಪಕ್ಕದಲ್ಲಿ ಇದ್ದಂತ ಕಸ ಕಡ್ಡಿ ಏನಿದೆ ಅದನ್ನ ತೆಗಿಬೇಕು. ಯಾಕೆ ಅಂತಂದ್ರೆ ಈ ಪತಂಗ ಹಗುರತ್ನಲ್ಲಿ ಕಸ ಕಡ್ಡಿಯೊಳಗೆ ಕುತ್ಕೊಂಡಿರ್ತದೆ, ಇಲ್ಲ ಮುಸ್ಕಿನ ಜೋಳ ಸುಳಿ ಒಳಗೆ ಕುತ್ಕೊಂಡಿರ್ತದೆ. ಆದ್ರಿಂದ ಸ್ವಚ್ಛವಾಗಿ ನಾವು ಬೇಸಾಯ ಮಾಡೋದು ಬಹಳ ಮುಖ್ಯವಾದಂತ ಒಂದು ಅಂಶ. ಆಮೇಲೆ ರಾತ್ರಿ ಹೊತ್ತು ಎಲ್ಲೋ ಒಂದ್ ಕಡೆ ಯಾವಾಗ ಪತಂಗ ಚಟುವಟಿಕೆ ಗೊತ್ತಾಗುತ್ತೆ ಅದನ್ನ ತಿಳ್ಕೊಳ್ಳೋಕೋಸ್ಕರ ಲಿಂಗಾಕರ್ಷಕ ಬಲೆ ಅಂತ ಅಂದ್ಬಿಟ್ಟು ಸಿಗ್ತವೆ. ಅದನ್ನ ನಾವು 1 ಎಕರೆಗೆ 3-4 ಆ ಒಂದು ಬೆಳೆಯ ಮಟ್ಟದಲ್ಲಿ ನೆಟ್ರೆ ಏನಾಗ್ತದೆ ಅಂತಂದ್ರೆ ಅದಕ್ಕೆ ಗಂಡು ಹುಳುಗಳು ಬಂದು ಬೀಳ್ತವೆ. ಗಂಡು ಹುಳು ಬಂದು ಬಿದ್ರೆ ಹೆಣ್ಣು ಪತಂಗ ಎಲ್ಲೋ ಮೊಟ್ಟೆ ಇಡುತ್ತದೆ ಅಂತ ಒಂದು ಸೂಚನೆ ಕೂಡ ಗೊತ್ತಾಗುತ್ತೆ. ಜೊತೆಗೆ ಕೆಲವು ಸಂದರ್ಭದಲ್ಲಿ ಎತ್ತರದ ಬದಿನ ಮೇಲೆ ಈ ಕಸ ಕಡ್ಡಿಗಳನ್ನ ಸ್ವಲ್ಪ ಬೆಂಕಿ ಹೊತ್ತಿಸ್ಬಿಟ್ಟು ಬೆಳಕನ್ನ ಉತ್ಪಾದನೆ ಮಾಡೋದು ಏನಕ್ಕೆ ಅಂತಂದ್ರೆ ಅನೇಕ ರೀತಿಯ ಪತಂಗಗಳು ಬೆಳಕಿಗೆ ಬಂದು ಬೀಳ್ತವೆ. ಈ ಬೆಂಕಿ ಒತ್ತಡದಿಂದಲೂ ಕೂಡ ಈ ಲಿಂಗಾಕರ್ಷಕ ಬಲ ಏನಿದೆ ನೋಡಿ ಅದು ಬಹಳ ಮುಖ್ಯ. ಕಾರಣ ಏನಪ್ಪ ಅಂತಂದ್ರೆ ಈ ಸ್ಫೋಟಪ್ರ ಫುಗಿಪಡದ ಪತಂಗಗಳು ಮಾತ್ರ ಬಂದು ಬೀಳ್ತವೆ. ಬೆಂಕಿ ಒತ್ತಡ ಏನಾಗ್ತದೆ, ಅನೇಕ ರೀತಿಯ ಕೀಟಗಳು, ಉಪಯುಕ್ತವಾದ ಕೀಟಗಳು ಎಲ್ಲ ಬಿದ್ದು ನಾಶ ಆಗ್ತವೆ. ಅದರಿಂದ ಒಂದು ಈ ಮಾಧ್ಯಮದಿಂದ ಕರೆ ಏನಪ್ಪ ಅಂತಂದ್ರೆ ಹೆಚ್ಚಿಗೆ ದಯವಿಟ್ಟು ದೀಪದ ಬಲೆ ಅಂತಿರಲ್ಲ ಅದು ಅಥವಾ ಲೈಟ್ ಟ್ರಾಪ್ ಅನ್ನ ದಯವಿಟ್ಟು ಪದೇ ಪದೇ ಹಾಕಬೇಡಿ. 1-2 ಪತಂಗ ಬೀಳೋದಕ್ಕೆ 100 ಉಪಯುಕ್ತವಾದಂತಹ ಪರತಂತ್ರ ಕೀಟಗಳು, ಪರಭಕ್ಷಕ ಕೀಟಗಳು ಬಿದ್ದು ಸಾಯ್ತಾ ಇರೋದು ನಾವು ರೆಕಾರ್ಡ್ ಮಾಡಿದ್ವಿ. ನಮ್ಮ ಕೃಷಿ ಮಾರ್ಗದಲ್ಲಿ ಟ್ರ್ಯಾಪ್ ಹಾಕ್ಬಿಟ್ಟು ರೆಕಾರ್ಡ್ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಒಳ್ಳೆ ವಿಧಾನ ಅಂತಂದ್ರೆ ಸ್ವಚ್ಛವಾದಂತಹ ವಿಧಾನ, ಜೊತೆಗೆ 20-25 ಏನಿದೆ ಆ ಸಂದರ್ಭದಲ್ಲಿ ಸುಳಿಗೆ 4 ಕಣಿ ಬಿದ್ದು ಸಾಕು. 1 ಎಕರೆಗೆ 100 ಲೀಟರ್ ನೀರಿನ ದ್ರಾವಣ ಬೇಕಾಗುತ್ತೆ. ಸಿಂಪರಣ ದ್ರಾವಣ ಹೌದು, ಅದ್ಯಾಗ ಏನ್ ಬೇಕಾಗೋದಿಲ್ಲ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಮಧುಸೂದನ್ ಅವರೇ, ಔಷಧಗಳು ರೈತ ಸಂಪರ್ಕ ಕೇಂದ್ರದಲ್ಲಿ ಏನಾದರೂ ಸಿಗ್ತಾ ಇದೆಯಾ? ಸ್ವಲ್ಪ ಪ್ರಮಾಣದಲ್ಲಿ ಲಭ್ಯ ಇದೆ. ಎಲ್ಲಾ ಮಾರುಕಟ್ಟೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೀಟನಾಶಕ ಮಾರಾಟಗಾರರ ಹತ್ರ ವಿವಿಧ ರೀತಿಯ ಈ ಒಂದು ಕೀಟನಾಶಕಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇದೆ. ಈ ಸಂದರ್ಭದಲ್ಲಿ ಇನ್ನೇನಾದರೂ ರೈತರಿಗೆ ತಾವು ಮುಖ್ಯವಾಗಿ ಪ್ರಧಾನವಾಗಿ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಸರ್ ಹೇಳ್ತಾ ಇದ್ದಂಗೆ, ಸೊ ಕೇವಲ ನಾವು ಮುಸ್ಕಿನ ಜೋಳ ಒಂದೇ ಬೆಳೆ ಬೆಳೆದ್ರೆ ಸೊ ಈ ಒಂದು ಹುಳದ ಉಪಟಳ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದ್ರ ಜೊತೆ ನಾವೊಂದು ಸಾಲ್ ಬೆಳೆಯಾಗಿ ತೊಗರಿ ಹಾಕ್ತಕ್ಕಂಥದ್ದು, ಅವರೇ ಹಾಕ್ತಕ್ಕಂಥದ್ದು, ಮಿಶ್ರ ಬೆಳೆ ಅದಕ್ಕೆ ಬೆಳೆದಾಗ ಇದರ ಉಪಟಳ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇದು ಒಳ್ಳೆ ಬೇರೆ ಬೆಳೆಗಳು ಇದ್ದಾಗ ರೈತನಿಗೆ ಕೇವಲ ನಮಗೆ ಮುಸ್ಲಿಂ ಜೋಳದಿಂದ ಆಗ್ತಕ್ಕಂತ ಒಂದು ಲಾಭದ ಜೊತೆಗೆ ನಾವು ತೊಗರಿ ಅಂತವೆಲ್ಲ ಬೆಳೆದ್ರೆ ಸೊ ಎರಡನೇ ಬೆಳೆ ಆ ಬೆಳೆನಾರು ನಮಗೆ ಕೈ ಹಿಡಿಯುತ್ತೆ. ಸೊ ಹಾಗಾಗಿ 2 ಬೆಳೆ ಬೆಳೆದಲ್ಲಿ ರೈತನಿಗೆ 2 ತರ ಉಪಯೋಗ ಇದೆ. ಇದಲ್ಲದೆ ನಾವು ಒಂದು ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನು ಸಾಕಷ್ಟು ಪ್ರದೇಶದಲ್ಲಿ ಈ ಒಂದು ಮುಸ್ಲಿಂ ಜೋಳದ ಬಿತ್ತನೆ ಕೈಗೊಳ್ಳೋದು ಬಾಕಿ ಇದೆ. ರೈತರು ಕೈಗೊಳ್ತಾ ಇದ್ರೆ ರೈತರು ಏನ್ ಮಾಡ್ತಾ ಇದ್ರೆ ಈ ಬಿತ್ತನೆ ಬೀಜನ ಬಿತ್ತನೆ ಮಾಡಿದ ತಕ್ಷಣ 3 ದಿವಸದೊಳಗೆ ಈ ಪ್ರೀ ಎಮರ್ಜೆಂಟ್ ಕಳೆನಾಶಕಗಳನ್ನ ಹೊಡಿತಾ ಇದ್ದಾರೆ. ಸೊ ಅಂದ್ರೆ ಪ್ರೀ ಎಮರ್ಜೆಂಟ್ ಕಳೆನಾಶಕಗಳನ್ನ ಏನ್ ಮಾಡ್ತಾರೆ, ಸೊ ಮರಳಿನ ಮೂಲಕ ಅದನ್ನ ತೆಳ್ಳಿಗೆ ಎರಚಿದಾಗ 15-20 ದಿವಸ ತನಕ ನಮ್ಮ ಬೆಳೆಗೆ ಯಾವುದೇ ಒಂದು ಕಳೆಯ ಸಮಸ್ಯೆ ಇರೋದಿಲ್ಲ. ಮುಖ್ಯವಾಗಿ ದ್ವಿದಳ ಧಾನ್ಯ ಕಳೆಗಳ ಒಂದು ಸಮಸ್ಯೆ ಇರೋದಿಲ್ಲ. ಸೊ ಇತ್ತೀಚೆಗೆ ಮರಳಿನ ಲಭ್ಯತೆ ಸ್ವಲ್ಪ ಸಮಸ್ಯೆ ಅನ್ನೋ ತರದಲ್ಲಿ ರೈತರು ಏನ್ ಮಾಡ್ತಾರೆ, 20-25 kg ಒಂದು ಯೂರಿಯಾನ, ಅದನ್ನ ಸಣ್ಣ ಯೂರಿಯಾ ಅಂತಾನೆ ಹುಡ್ಕೊಂಡು ಹೋಗ್ತಾ ಇದಾರೆ. ಸಣ್ಣ ಯೂರಿಯಾ ಬೇಕು, ಯಾಕೆ ಬೇಕು ಇವಾಗ, ಯಾಕೆ ಬೇಕು ಯೂರಿಯಾ ಅಂದ್ರೆ ನಮಗೆ ಕಳೆನಾಶಕ ಹಾಕಕ್ಕೆ ಅಂತ. ಆ ಕಳೆನಾಶಕನ ಯೂರಿಯಾ ಜೊತೆ ಮಿಶ್ರಣ ಮಾಡಿ ತೆಳ್ಳಿಗೆ ಎರಿಸ್ತಾ ಇದ್ರೆ ಸೊ ಇದರಿಂದ ಸಮಸ್ಯೆಗಳು ಬೇರೆ ಬೇರೆ ತರ ಆಗ್ತಾ ಇದೆ. ಮೊದಲನೇ ಸಮಸ್ಯೆ ಅಂದ್ರೆ ಈ ಸರ್ಕಾರ ಈ ಯೂರಿಯಾವನ್ನ ರೈತರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದೆ. ಅಂದ್ರೆ 1 kg ಯೂರಿಯಾ ಉತ್ಪಾದನೆ ಮಾಡಕ್ಕೆ ಒಂದು ಫ್ಯಾಕ್ಟರಿಗಳಲ್ಲಿ 15-30 rupees ತನಕ, ಅದ್ರ ಏನು ರಾ ಮೆಟೀರಿಯಲ್ ಕಾಸ್ಟ್ ಇದ್ರ ಬೇಸಿಸ್ ಮೇಲೆ 15-30 rupees ತನಕ ಕಾಸ್ಟ್ ಸರ್ಕಾರಕ್ಕೆ ಬೀಳ್ತಾ ಇದೆ. ಆದ್ರೆ ಸರ್ಕಾರ ಕೊಡ್ತಾ ಇರೋದು 6 rupees ತರ 1 kg ಕೊಡ್ತಾ ಇದೆ. ಅಂದ್ರೆ ನಾವು 20 kg ಅಂತಂದ್ರು ಸುಮಾರು ನಾವು ಎಷ್ಟು 24 rupees ತನಕ 1 kg ನಾವು ಯೂರಿಯಾವನ್ನ ಮಣ್ಣಿಗೆ ಸೇರಿಸ್ತೇವೆ. ಅದು ಅನಾವಶ್ಯಕ. ಅಂದ್ರೆ ಈ ಸಮಯದಲ್ಲಿ ನಾವು ಯೂರಿಯಾ ಕೊಡೋದ್ರಿಂದ ಬೆಳೆಗೆ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ಒಂದು ಯೂರಿಯಾ ವ್ಯರ್ಥವಾಗಿ ಹಾಳಾಗತ್ತೆ. ಏನು ಸಬ್ಸಿಡಿಲಿ ತಂದಿರತಕ್ಕಂತ ಯೂರಿಯಾನ ಕೆಜಿಗೆ 9-24 rupees ತನಕ ನಮಗೆ ವೇಸ್ಟ್ ಆಗ್ತಾ ಇದೆ. ಜೊತೆಗೆ ಹೆಚ್ಚಿಗೆ ಯೂರಿಯಾ ಬಳಸೋದ್ರಿಂದ ಏನಾಗತ್ತೆ, ಮಣ್ಣು ಹುಳಿ ಆಗ್ತಾ ಬರುತ್ತಾ ಇದೆ. ಪೋಷಕಾಂಶಗಳ ಲಭ್ಯತೆ ಒಂದು ಸಮತೋಲನ ಹಾಳು ಮಾಡುತ್ತೆ. ಇನ್ನೊಂದು ಅಂತ ನಾವು ಹೇಳಬೇಕು ಅಂದ್ರೆ ಹೆಚ್ಚಿಗೆ ಯೂರಿಯಾ ಬೆಳೆಗೆ ಬಳಸೋದ್ರಿಂದ ಈ ಬೆಳೆಗಳು ಒಂದು ಸಕ್ಯುಲೆಂಟ್ ಆಗತ್ತೆ, ಅಂದ್ರೆ ಸಾಫ್ಟ್ ಆಗತ್ತೆ, ಮೆತ್ತಗಾಗೋದ್ರಿಂದ ಹಸಿರು ಕಾಣುತ್ತೆ. ಹಸಿರು ಕಾಣಕ್ಕೂ ಈ ರೋಗ ಮತ್ತೆ ಕೀಟಗಳ ಒಂದು ಬಾಧೆ ಜಾಸ್ತಿ ಆಗುತ್ತೆ. ಸೊ ಈ 3-4 ಸಮಸ್ಯೆಗಳಿರೋದ್ರಿಂದ ರೈತರು ಕೇವಲ ನಮಗೆ ಮರಳು ಹತ್ತಿರದಲ್ಲಿ ಲಭ್ಯ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂಗಡಿಯಿಂದ ದುಡ್ಡು ಕೊಟ್ಟು ಯೂರಿಯಾ ತಂದು ಕೀಟನಾಶಕಗಳ ಜೊತೆ ಬೆರೆಸಿ ಎರಿಸ್ತಾ ಇರೋದು ರೈತರಿಗೆ ಒಂದು ಅಂದ್ರೆ ಅವರ ಜಮೀನು ಒಂದು ಫಲವತ್ತತೆನ ಕಡಿಮೆ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಹಾಗಾಗಿ ರೈತ ಬಾಂಧವರಲ್ಲಿ ವಿನಂತಿ, ಮರಳು ಅಥವಾ ಸಣ್ಣ ಮಣ್ಣಿನ ಜೊತೆ ನಾವು ಈ ಒಂದು ಕಳೆನಾಶಕನ ಎರಿಸಿದ್ರು ಆಗತ್ತೆ. ದಯಮಾಡಿ ಕಳೆನಾಶಕ ಬಳಕೆಗೆ ಯೂರಿಯಾ ಗೊಬ್ಬರವನ್ನ ದಯಮಾಡಿ ಬಳಸಬೇಡಿ, ಒಂದು ವಿಚಾರ. ಸೊ ಇನ್ನೊಂದು ವಿಚಾರ, ಈಗಾಗಲೇ ನಾವು ಈ ನಮ್ಮ ಪೀಡೆ ಸರ್ವೇಕ್ಷಣಾ ತಂಡದ ಜೊತೆ ಹೋದಾಗ ಸಾಕಷ್ಟು ಕಡೆ ಬೆಳೆ ಬಂದಿರತಕ್ಕಂತ ಬೆಳೆಯಲ್ಲಿ, ಒಂದು ತಿಂಗಳು ಬೆಳೆಯಲ್ಲಿ, ಮುಸ್ಕಿನ ಜೋಳದ ಬೆಳೆಯಲ್ಲಿ ಈ ಎಲೆ ಸುತ್ತ, ಏನು ಎಲೆ ತುದಿ ಮತ್ತೆ ಎಲೆ ಸುತ್ತಲೂ ಎಲೆ ಹಳದಿ ಕಲರ್ ಆಗಿದೆ ಅಥವಾ ಬಿಳಿ ಕಲರ್ ಆಗಿದೆ. ಸೊ ನಾವು ಒಂದು ಕ್ಷೇತ್ರವನ್ನ ನೋಡ್ತಿದ್ದಂಗೆ ನೋಡುವ ಎಲೆ, ಈ ಹಳೆ ಎಲೆಗಳು ಇವೆಲ್ಲ ಎಲೆ ಇದಾಗ್ತಾ ಇದೆ. ಅದು ಕೆಲವರು ರೈತರು ಇದೊಂದು ರೋಗ ಅನ್ನೋ ತರದಲ್ಲಿ ಕೇಳಿದ್ರು. ಇದು ದಯಮಾಡಿ ಇದು ಯಾವುದೇ ರೋಗ ಅಲ್ಲ, ಇದು ಒಂದು ಜಮೀನಿನಲ್ಲಿ ಪೊಟ್ಯಾಶ್ನ ಕೊರತೆ ಕಂಡು ಬರ್ತಾ ಇದೆ. ಸೊ ಪೊಟ್ಯಾಶ್ನ ಕೊರತೆ ಅಂದ್ರೆ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಏನ್ ಮಾಡಿರ್ತೀವಿ, DAP ಅಥವಾ 20-20 ಗೊಬ್ಬರವನ್ನ ನಾವು ಬಳಸಿರ್ತೀವಿ. ಕೆಲವರು DAP ಅಥವಾ 20-20 ಗೊಬ್ಬರ ತಳಕ್ ಬಳಸಿದ್ದಾರೆ, ಮತ್ತೆ ಮೇಲ್ಗೊಬ್ಬರವಾಗಿ ಮತ್ತೆ 20-20 ಗೊಬ್ಬರಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಸೊ ಮಣ್ಣಿನಲ್ಲಿ ಅವಶ್ಯಕ ಇರತಕ್ಕಂತ ಈ ಪೊಟ್ಯಾಶ್ ಗೊಬ್ಬರನ ಅವ್ರು ಕೊಟ್ಟೇ ಇಲ್ಲ. ಸೊ ಅಟ್ಲೀಸ್ಟ್ ಅವ್ರು DAP 20-20 ಕೊಟ್ಟಾಗ ನಾವು ಪೊಟ್ಯಾಶ್ ಗೊಬ್ಬರನ ಮಿಶ್ರಣ ಮಾಡಬೇಕಾಗಿತ್ತು, ಅಥವಾ ಪೊಟ್ಯಾಶ್ ಅಂಶ ಇರತಕ್ಕಂತ 10-26 ಗೊಬ್ಬರನ 19-19 16-16 ಅಥವಾ 15-15 ಗೊಬ್ಬರನ ಅವ್ರು ಬಳಸಿದ್ರೆ ಈ ಒಂದು ಸಮಸ್ಯೆ ಕಂಡು ಬರ್ತಿರ್ಲಿಲ್ಲ. ಯಾಕೆ ಪೊಟ್ಯಾಶ್ ಯಾಕೆ ಬೇಕು ಅಂತಂದ್ರೆ ಈ ಒಂದು ಕಾಳು ಒಂದು ಗಟ್ಟಿಯಾಗೋದಿಕ್ಕೆ, ಮುಖ್ಯವಾಗಿ ಕಾಳು ತೂಕ ಬರೋದಿಕ್ಕೆ, ಮತ್ತೆ ಈ ರೋಗ ರುಜಿನಗಳನ್ನ ತಡೆಗಟ್ಟುವಂತ ಶಕ್ತಿ ನಮ್ಮ ಪೊಟ್ಯಾಶ್ ಅಂಶಕ್ಕಿದೆ. ಯಾವಾಗ ಬೆಳೆ ಸೂಕ್ತ ಪ್ರಮಾಣದಲ್ಲಿ ಪೊಟ್ಯಾಶ್ ಅಂಶನ ತಗೊಳುತ್ತೆ ಅವಾಗ ಅದಕ್ಕೆ ಈ ಬರ್ತಕ್ಕಂತ ಕೀಟ ಮತ್ತೆ ರೋಗಗಳನ್ನ ತಡೆಗಟ್ಟೋ ಶಕ್ತಿ ಇರುತ್ತೆ. ಹಾಗಾಗಿ ದಯಮಾಡಿ ರೈತ ಬಾಂಧವರು, ಇದುವರೆಗೆ ಯಾರು ಪೊಟ್ಯಾಶ್ನ ಕೊಟ್ಟಿಲ್ಲ, ತುರ್ತಾಗಿ ಪೊಟ್ಯಾಶ್ನ 2 ಹಂತದಲ್ಲಿ ನಾವು ಕೊಡಬೇಕಾಗತ್ತೆ. ಅಥವಾ 1% ದ್ರಾವಣ, ಏನು ನಮ್ಮ MOP ಅಂತ ಏನು ಪೊಟ್ಯಾಶ್ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ, 1% ಲೀಟರ್ಗೆ 1 gram ತರ ಹಾಕಿ ನಾವು ಸಿಂಪರಣೆ ಮಾಡಿದಲ್ಲಿ ಈ ಎಲ್ಲೆಲ್ಲಿ ಪೋಷಕಾಂಶಗಳ ಕೊರತೆ ಕಂಡು ಬಂದಿದೆ ಅದು ಬೇಗ ರಿಕವರ್ ಆಗುತ್ತೆ. ಸೊ ಈ ಒಂದು ಪದ್ಧತಿನ ಅಳವಡಿಸ್ಕೋಬೇಕು ಅಂತ ರೈತ ಬಂದವರಲ್ಲಿ ನಾನು ಕೇಳ್ಕೊತೀನಿ. ಹದಿ ಹದಿ ಗೋಮು ನಾನು ಜನಪದ ಪಶುವೈದ್ಯ. ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ ನೀಡುತ್ತದೆ ಜನಪದ ಪಶುವೈದ್ಯ. ತಪ್ಪದೇ ಆಲಿಸಿ. ಪ್ರತಿ ಶನಿವಾರ ಸಂಜೆ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಮೂಡಿಬರುತ್ತಿದೆ ಜಾನುವಾರುಗಳ ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಾದ ಬಾನುಲಿ ಸರಣಿ ಜನಪದ ಪಶುವೈದ್ಯ. ಇಟ್ಟರೆ ಸಗಣಿಯಾದೆ, ಕಟ್ಟಿದರೆ ಕುರುಳಾದೆ, ಉತ್ತರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ. ಬಸವರಾಜ್ ಅವರ, ನಾನು ಇನ್ನೊಂದು ರೈತರಿಗೆ ಪ್ರಮುಖವಾಗಿ ತಿಳಿಸಬೇಕು ಅಂತಂದ್ರೆ, ನಾವು ಕೇವಲ ರಾಸಾಯನಿಕವನ್ನ ನಾವು ನಂಬಿಕೊಂಡ್ರೆ ಆಗೋದಿಲ್ಲ. ಯಾಕೆಂತಂದ್ರೆ ಈಗ ರಾಸಾಯನಿಕ ಸಿಂಪಡಣೆ ಮಾಡಿದೀವಿ, ನಿರೋಧಕ ಶಕ್ತಿ ಬೆಳೆಸ್ಕೊಂಡ್ಬಿಟ್ರೆ ಮತ್ತೆ ಇನ್ನೊಂದು ರಾಸಾಯನಿಕ ಹೋಗಬೇಕಾಗ್ತದೆ. ಅದರ ಬದಲು ಮೆಟರೈಸಿಯಂ ಅನಿಸೋಪ್ಲಿಯೆ ಅಥವಾ ಬೇವರಿಯಾ ಬ್ಯಾಸಿಯಾನ ಎಂಬ ಉಪಯುಕ್ತವಾದಂತಹ ಒಂದು ಶಿಲೀಂಧ್ರಗಳು ಸಿಗ್ತವೆ. ಇದು ಒಂದು ಪುಡಿ ರೂಪದಲ್ಲಿ ಸಿಗ್ತದೆ. ಒಂದು ಲೀಟರ್ ನೀರಿಗೆ 5 ಗ್ರಾಂ ಹಾಕ್ಬಿಟ್ಟು ಇದನ್ನು ಯಾವಾಗ ಪ್ರಾರಂಭಿಕ ಹಂತ ಅಂತಂದ್ರೆ, ಈಗ 10-15 ದಿನಗಳಲ್ಲಿ ಯಾವಾಗ ಸಣ್ಣ ಸಣ್ಣ ಮರಿ ಹುಳುಗಳ ಒಂದು ಬಾಧೆ ಕಂಡು ಬರ್ತದ ನೋಡಿ, ಅಂತ ಸಂದರ್ಭದಲ್ಲಿ ಸಿಂಪಡಣೆ ಮಾಡಿದ್ರೆ ಆ ಹುಳಕ್ಕೆ ಸುಣ್ಣಕಟ್ಟು ರೋಗ ಬರ್ತದೆ. ಸುಣ್ಣಕಟ್ಟು ರೋಗ ಬಂದಾಗ ಏನಾಗ್ತದೆ ಅಂತಂದ್ರೆ ಅದು ಅಲ್ಲೇ ಸತ್ತೋಗ್ತದೆ. ಆಮೇಲೆ ಅದು ಆ ಒಂದು ದೇಹದ ಭಾಗ ಅಲ್ಲೇ ಇರ್ತದೆ. ಇನ್ನೊಂದು ಹುಳು ಬಂತು ಅನ್ಕೊಳ್ಳಿ, ಅವಾಗ ಅದಕ್ಕೂ ಕೂಡ ರೋಗ ಹರಡಿ ಸುಮಾರು ಒಂದು 10-15 ಭಾಗ ಸುಣ್ಣಕಟ್ಟು ರೋಗದ ಹಾವಳಿಯಿಂದಲೇ ಈ ಒಂದು ಹುಳುಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಒಂದು ಪಕ್ಕದಲ್ಲಿ ಹಿಪ್ನೇರಳೆ ಇದ್ದವರು ಸ್ವಲ್ಪ ಎಚ್ಚರಿಕೆ, ಹೌದು ಹಿಪ್ನೇರಳೆ ಇದ್ದಂತವ್ರು ತುಂಬಾ ಎಚ್ಚರಿಕೆ ವಹಿಸಬೇಕಾಗ್ತದೆ. ಆಮೇಲೆ ಯಾವಾಗ ಮಳೆ ಆಗುತ್ತೆ ನೋಡಿ, ಈಗ ಒಂದು ಹಂತದಲ್ಲಿ ನೀವು ಸಿಂಪಡಣೆ ಕೊಟ್ಟಿದ್ರೆ ಮಳೆ ಆದಾಗ ಏನಾಗ್ತದೆ ಅಂತಂದ್ರೆ ಈ ಒಂದು ಸುಣ್ಣಕಟ್ಟು ರೋಗದ ಒಂದು ಹಾವಳಿ ಏನಾಗ್ತದೆ, ಇತರೆ ದೊಡ್ಡ ದೊಡ್ಡ ಒಂದು ಹುಳುಗಳು ಏನ್ ತಿಂತಾವೆ ಅದಕ್ಕೂ ಕೂಡ ಹರಡಿದಾಗ ಏನಾಗ್ತದೆ, ಸ್ವಾಭಾವಿಕವಾಗಿ ಕೂಡ ರೋಗ ಹರಡಿ ಹುಳುಗಳು ನಾಶ ಆಗ್ತವೆ. ಈ ಒಂದು ಸುಣ್ಣಕಟ್ಟು ರೋಗಕ್ಕೆ ಈ ಹುಳುಗಳು ಯಾವುದೇ ರೀತಿಯ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ಳೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಉಪಯುಕ್ತವಾದಂತಹ ಶಿಲೀಂಧ್ರಗಳನ್ನು ಕೂಡ ಬಳಸ್ಕೋಬೇಕಾಗ್ತದೆ. ಮತ್ತೆ ರಾಸಾಯನಿಕವನ್ನು ನಾವು ಸಮಗ್ರ ರೀತಿಯಲ್ಲಿ ಬಳಸ್ಕೊಂಡಾಗ ಖಂಡಿತವಾಗೂ ಕೇವಲ ಒಂದೇ ಸಿಂಪಡಣೆ ಸಾಕಾಗ್ತದೆ. 20-25 ದಿನ ಏನಿದೆ ಅವಾಗ ಸಿಂಪಡಣೆ ಮಾಡಿದರೆ ಇನ್ನು 1 ತಿಂಗಳವರೆಗೂ ಸಿಂಪಡಣೆ ಅವಶ್ಯಕತೆ ಇರೋದಿಲ್ಲ, ಅಷ್ಟೊಳಗೆ ಸಾಕಷ್ಟು ಬೆಳೆದಿರ್ತದೆ. ಆ ನಂತರ ನೀವು ಏನಾದ್ರು ಸಿಂಪಡಣೆ ಮಾಡಬೇಕು ಅಂತಂದ್ರೆ ಅದು ನಿಮ್ಮ ಇದು ಆಯ್ಕೆ ಬಿಟ್ಟಿದ್ದು. ಕಾಣೆ ಬಂದ್ರೆ ಎತ್ತರ ಬೆಳೆದಿರ್ತದೆ, ಅವಾಗ ಸಿಂಪಡಣೆ ಮಾಡಬೇಕೋ ಮಾಡಬಾರ್ದು. ಅಂತ ಸಂದರ್ಭದಲ್ಲಿ ಒಂದು ಮಳೆ ಆಯ್ತು ಅಂತಂದ್ರೆ ಸುಣ್ಣಕಟ್ಟು ರೋಗ ಕ್ರಮೇಣವಾಗಿ ಹರಡಿ ಈ ಒಂದು ಹುಳು ನಾಶವನ್ನ ಹೊಂದ್ತದೆ. ಡಾಕ್ಟರ್ ಬಸವರಾಜ್ ಅವರೇ, ಮಣ್ಣು ಕೂಡ ಹಾಕ್ಬೋದು ಅಥವಾ ಮಣ್ಣಿನ ಬಗಡವನ್ನ ಸುಳಿಗೆ ಹಾಕಿದ್ರು ಈ ಹುಳ ಹತೋಟಿ ಆಗುತ್ತೆ ಅಂತಾರಲ್ಲ? ಅಲ್ಲ, ಅಲ್ಲೇನಾಗ್ತದೆ, ಮಣ್ಣಿನಲ್ಲಿ ಒಂದು ಹಾನಿಕಾರಕವಾದ ಶಿಲೀಂಧ್ರಗಳಿದ್ದಾಗ ಅದಕ್ಕೆ ಹತ್ಕೊಂಡು ನಾಶ ಆಗ್ಬೋದು. ಆದ್ರೆ ಒಂದ್ ತಿಳ್ಕೊಳ್ಳಿ, ಈ ಒಂದು ಹುಳು ಏನಿದೆ ಸ್ಪೋಡಕ್ಟ್ರ, ಅದು ಬಹಳ ರಾಕ್ಷಸ ಒಂದ್ ಕೀಟ, ಯಥೇಚ್ಛವಾಗಿ ತಿನ್ನುತ್ತೆ. ಅದಕ್ಕೊಂದು ರೋಗ ಬಂದು ಆಮೇಲೆ ಸಾಯ್ಬೇಕು ಅಂದ್ರೆ 10-15 ದಿನ ಬೇಕು. ಈಗ ನಾವು ಮೆಟರೈಸಿಯಂ ಆಗ್ಲಿ ಬೆವರೆ ಬೆಸಿಯನ್ ಆಗ್ಲಿ ಸಿಂಪಡಣೆ ಮಾಡಿದ್ರೆ ಅದಕ್ಕೆ ಸುಣ್ಣಕಟ್ಟು ಬರಕ್ಕೆ 10-15 ದಿನ ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು 10-15 ದಿನ ಮೊಳಕೆಯಾದ 10-15 ದಿನ ಬೆಳೆ ಏನಿದೆ ಅವಾಗೊಂದು ಮುಂಜಾಗ್ರತೆ ಸಿಂಪಡಣೆ ಹೊಡಿರಿ. ಈಗ ನೀವು ಮಣ್ಣಿನ ಬಗಡೆ ಹಾಕ್ತೀರಿ, 10-15 ದಿನದಲ್ಲಿ ರೋಗ ಸ್ವಲ್ಪ ತಾಕಿದ್ರೆ ಸಾಯ್ಬೋದು, ಆದ್ರೆ ಅದು ಅತ್ಯಂತ ಉಪಯುಕ್ತವಾದಂತಹ ಒಂದು ವಿಧಾನ ಅಲ್ವೇ ಅಲ್ಲ. ಆದ್ರಿಂದ ದಯವಿಟ್ಟು ಆತರ ಏನ್ ಮಾಡೋದಕ್ಕೆ ಹೋಗೋದು ಬೇಡ. ಬದಲಿಗೆ ಏನು ಶಿಫಾರಸಿದೆ ಅದ್ ಮಾಡಿದ್ರೆ ಇವನ್ ಹುಳುವನ್ನ ನಾವು ಸಮರ್ಪಕವಾಗಿ ಖಂಡಿತವಾಗಿ ನಿಯಂತ್ರಣ ಮಾಡಬಹುದು. ಮುಸ್ಕಿನ ಜೋಳದ ಜೊತೆಗೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡ್ರೆ, ಈಗ ನಮ್ಮ ಮಧುಸೂದನ್ ಸಾಹೇಬ್ರು ಹೇಳ್ದಂಗೆ ನಾವು ಮೊದಲಿಂದ ಹೇಳ್ತಾ ಇದೀವಿ, 2001 ಕೂಡ ನಾವು ಕೃಷಿ ವಿಜ್ಞಾನ ಕೇಂದ್ರ ಕಂದಲ್ಲಿ ಇದ್ದಾಗಲೂ ಕೂಡ ಒಂದು 2 ಸಾಲು ತೊಗರಿ, 1-8 ಸಾಲು ಮುಸ್ಕಿನ ಜೋಳ ಹಾಕಲಿ ಅಂತ. ಯಾಕೆಂದ್ರೆ ಮುಸ್ಕಿನ ಜೋಳ ಬೆಳೆದ್ರೆ ನಿಮ್ಗೆ ಭೂಮಿಗೆ ಯಾವುದೇ ರೀತಿಯ ಫಲವತ್ತತೆ ಆಗೋದಿಲ್ಲ. ಬದಲಿಗೆ ತೊಗರಿ ಬೆಳೆದ್ರೆ ಅದರಲ್ಲಿದ್ದಂತ ಬೀಳುವಂತ ಸಾಕಷ್ಟು ಎಲೆಗಳು ಮತ್ತೆ ಬೇರ್ನಲ್ಲಿರುವಂತ ಸಾರ್ವಜನಿಕ ಗಂಟುಗಳು ನಿಮಗೆ ಮತ್ತೆ ಭೂಮಿಯನ್ನ ಫಲವತ್ತತೆ ಮಾಡ್ತದೆ. ಜೊತೆಗೆ ಆ ಕಡ್ಡಿಗಳೇನು ಕತ್ತರಿಸಿ ಹಾಕ್ತಿರಲ್ಲ ಅಲ್ಲೇ ಬಿಟ್ರೆ ಕರಗಿ ಮತ್ತೆ ಮಣ್ಣು ಫಲವತ್ತತೆ ಆಗ್ತದೆ. ನೋಡಿ, ಮುಸ್ಕಿನ ಜೋಳ ಎಲ್ಲಿ ಬೆಳೀತಾರೆ ಅಲ್ಲಿ ಈ ಒಂದು ಭೂಮಿಯನ್ನ ಫಲವತ್ತತೆ ಮಾಡಬೇಕು ಅಂತಂದ್ರೆ ನಮ್ಮ JDS ಸಾಹೇಬ್ ಹೇಳ್ದಂಗೆ ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳಿಲೇಬೇಕು. ಇದನ್ನ ದಯವಿಟ್ಟು ಇನ್ಮುಂದಾದ್ರೂ ಅಳವಡಿಸ್ಕೊಳ್ಳಿ. ಈಗ ಒಂದ್ ಪಕ್ಷ ಈ ಒಂದು ತೊಗರಿಯ ಒಂದು ಸೊಗಡೆ ಏನಿದೆ ಈ ಸ್ಪೋಡಾಪ್ಟರ್ ಸ್ಪುರುಗೆ ಪಡುವುದಕ್ಕೆ ಆಗದಲ್ಲೇ ಇರಬಹುದು. ಅವ ಸಂದರ್ಭ ಏನಾಗ್ತದೆ, ನಿಮ್ಮ ಒಂದು ಮುಖ್ಯವಾದ ಬೆಳೆ ಮುಸ್ಕಿನ ಜೋಳಕ್ಕೆ ಹಾವಳಿ ಕೂಡ ಕಡಿಮೆ ಆಗ್ಬಹುದು. ಸರ್, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಮಧುಸೂದನ್ ಅವರೇ? 8-2-7-7-9-3-1-7-0-0. ಇನ್ನೊಮ್ಮೆ 8-2-7-7-9-3-1-7-0-0. ಇನ್ನೊಂದು ಸರಿ ಹೇಳ್ಬಿಡಿ. 8-2-7-7-9-3-1-7-0-0. ತಮ್ದು ಡಾಕ್ಟರ್ ಬಸವರಾಜ್ ಅವರ? 9-4-4-9-0-0-5-7-4-6. ಇನ್ನೊಮ್ಮೆ 9-4-4-9-0-0-5-7-4-6. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9-4-4-9-0-0-5-7-4-6. ಒಳ್ಳೇದು ಡಾಕ್ಟರ್ ಬಸವರಾಜ್ ಅವರೇ, ಹಾಗೆ ಮಧುಸೂದನ್ ಅವರೇ, ಇದುವರೆಗೂ ಕೂಡ ಮುಸ್ಕಿನ ಜೋಳದ ಫಾಲ್ ಆರ್ಮಿ ವರ್ಮ್ ಸಮಗ್ರ ಹತೋಟಿ ಕುರಿತಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಅಭಿಮಾನಿ ಕೇಳುಗರಿಗೂ ನಮಸ್ಕಾರಗಳು.